ತುಂತುರು ನೀರಾವರಿ ಅಂತಂದ್ರೆ ಶೇಕಡ 50% ನೀರನ್ನ ಉಳಿಸಬಹುದು. ಈಗ ನಾವು ಆಯೋ ನೀರು ಮಾಡ್ತಾ ಇರ್ತೀವಿ, ಆಯೋ ನೀರಿನಲ್ಲಿ ನಾ ಬೆಳೆ ಬೆಳೆಯೋದಕ್ಕೆ ಹೋಲಿಸ್ಕೊಂಡಾಗ ತುಂತುರು ನೀರಾವರಿ ಮಾಡಿದಾಗ ನಾನು ಶೇಕಡ 50% ನೀರನ್ನ ಉಳಿಸಬಹುದು. ಅಂದ್ರೆ 1 ಎಕರೆ ಆಯಿ ನೀರಿನಲ್ಲಿ ಬೆಳೀತಕ್ಕಂಥದ್ದನ್ನ ತುಂತುರು ನೀರಾವರಿ ಮಾಡಿದಾಗ ನಾವು 2-3 ಎಕರೆನಲ್ಲಿ ನೀರಾವರಿ ಮಾಡಬಹುದು. ಹನಿ ನೀರಾವರಿ ಮಾಡಿದಾಗ 1 ಎಕರೆ ಆಯಿ ನೀರಿನಲ್ಲಿ ಮಾಡ್ತಕ್ಕಂಥದ್ದ ನೀರಿನಿಂದ ಆಲ್ಮೋಸ್ಟ್ 4-5 ಎಕರೆನಲ್ಲಿ ಮಾಡಬಹುದು. ಹಾಗಾಗಿ ಹನಿ ನೀರಾವರಿ ತುಂಬಾ ಒಳ್ಳೇದು. ಸರ್ಕಾರದಿಂದ ಸಹಾಯ ಸೌಲಭ್ಯ ಸಿಗ್ತದೆ? ಹನಿ ನೀರಾವರಿಗೂ ಸಹಿತ ಸಹಾಯಧನ ಸಿಗ್ತದೆ. ಎಕ್ಸಾಂಪಲ್, ಈಗ 4 ಅಡಿ ಸಾಲಿನಲ್ಲಿ ನಾನು ಬೆಳೆನ ಬೆಳಿತೀನಿ ಅಂತಂದ್ರೆ 1 ಎಕರೆಗೆ ಅಂದಾಜು ಅಂತಂದ್ರೆ 125,000-130,000 ರೂಪಾಯಿ ತನಕ ಆಗ್ತದೆ. ಯಾವ್ಯಾವ ಮೆಟೀರಿಯಲ್ ಹಾಕ್ತಿವಿ, ಎಷ್ಟು ಮೈನ್ ಪೈಪ್ ಹಾಕ್ತಿವಿ, ಎಷ್ಟು ಲ್ಯಾಟ್ರಲ್ಸ್ ಹಾಕ್ತಿವಿ, ಅದ್ರ ಮೇಲೆ 125,000-130,000 ರೂಪಾಯಿ ಆಗ್ತದೆ. ಅದರಲ್ಲಿ ನಿಮಗೆ 115,000-15,000 ರೂಪಾಯಿಂದ 15,000 ವರೆಗೆ ಸಬ್ಸಿಡಿ ಸಿಗ್ತದೆ. ಅಂದ್ರೆ 90% ಸಹಾಯಧನ ಸಿಗ್ತದೆ. ಅದನ್ನ ಬಳಕೆ ಮಾಡಿಕೊಂಡು 10% ನೀವು ತುಂಬಿಬಿಟ್ಟು ಬೆಳೆಗಳಿಗೆ ಮಾಡಿಸಬೇಕಾಗ್ತದೆ. ನೀವು ಕರೆ ಮಾಡೋದಕ್ಕೂ ಕೂಡ ತಮಗೂ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಸೂಕ್ಷ್ಮ ನೀರಾವರಿ ಯೋಜನೆ ಇದು ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿರುತ್ತೆ. ಹೆಸರು ಹೇಳಿ ಸರ್, ಎಲ್ಲಿಂದ? ರೇಡಿಯೋ ಸೆಟ್ ದೂರ ಹೇಳಿ. ಇನ್ನೊಮ್ಮೆ ಕೇಳಿ, ಹೆಸರು ಹೇಳಿ, ಎಲ್ಲಿಂದ ದೂರ? ರೇಡಿಯೋ ಸೆಟ್ ದೂರ ಹೇಳಿ. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಲಚ್ಚಾಡದಿಂದ್ರಿ ಸರ್. ಹೆಸರು? ಮಲ್ಲನಗೌಡ ಭೀಮನಗೌಡ ಪಾಟೀಲ್ ರೀ. ಕೇಳಿ ಪಾಟೀಲ್ ರೀ, ಪ್ರಶ್ನೆ. ಅದು ನಮ್ಮದು 150 ನಿಂಬೆ ಗಿಡ ಹಚ್ಚಿದೇವ್ರಿ, ಅದಕ್ಕೆ ಡ್ರಿಪ್ ಇಂದ ಇದು ಹೌದು. ಆಮೇಲೆ 150 ನಿಂಬೆ ಗಿಡ ಹಚ್ಚಿದೇವ್ರಿ. ಆಯ್ತು, ಮುಂದೆ ಅದಕ್ಕೆ ಬರ್ತಾವ್ರಿ ಖರ್ಚಿಗ್ರಿ ಸರ್? ಸರ್ ಈಗ ಮಲ್ಲನಗೌಡ ಪಾಟೀಲ್ರೇ, ಈಗ ನೀವು ಅಲ್ಲಿ ನಿಮ್ಮ ಇಂಡಿ ತಾಲೂಕಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಇರ್ತದೆ. ನೀವು ಅಲ್ಲಿಗೆ ಹೋಗಿ ಭೇಟಿ ಮಾಡಿದಾಗ ನಿಮಗೆ ಆ ಡ್ರಿಪ್ಪನ್ನ ಮಾಡಲಿಕ್ಕೆ ಅವರು ಸಹಾಯಧನ ಎಷ್ಟು, ಎಸ್ಟಿಮೇಟ್ ಕಾಸ್ಟ್ ಎಷ್ಟು ಅಂತಕ್ಕಂಥದ್ದನ್ನು ಕೊಡ್ತಾರೆ. ಒಂದು, ನೀವು ಹೋಗಿ ಅರ್ಜಿಯನ್ನು ಕೊಡಬೇಕು. ಅರ್ಜಿಯನ್ನು ಕೊಟ್ಟಾಗ ಅವರೇನು ಮಾಡ್ತಾರೆ, ಕಂಪ್ನಿಯವರು ಬಂದು ಈ ಬೆಳೆಯನ್ನು ಅಂತರವನ್ನು ಗಮನಿಸಿ ಎಷ್ಟು ಸಾಲುಗಳಲ್ಲಿ ಡ್ರಿಪ್ ಲೈನನ್ನು ಹಾಕಬೇಕು ಅಂತಕ್ಕಂಥದ್ದನ್ನು ಅಂದಾಜು ಪಟ್ಟಿಯನ್ನು ಮಾಡಿ ಅಲ್ಲಿ ನಿಮಗೆ ಟೋಟಲ್ ಪೂರ್ಣ ವೆಚ್ಚ ಎಷ್ಟಾಗುತ್ತೆ ಅಂತಕ್ಕಂಥ ತಿಳಿಸ್ತಾರೆ. ಅದನ್ನ ಆಧರಿಸಿ ನೀವು 10% ದುಡ್ಡನ್ನ ಕಟ್ಟಬೇಕಾಗ್ತದೆ. ಅಲ್ಲಿಗೆ ಹೋಗಿ ಭೇಟಿ ಆದ್ರೆ ನಿಮ್ಗೆ ಹೇಳ್ತಾರೆ. ಒಂದು ಎಕರೆ ಕಟ್ಟೋದ್ರಿ ಸರ್? ಅದೇ ನಿಮ್ಗೆ ಅಂದಾಜು ಕೊಡ್ತಾರೆ ಅಲ್ಲಿಗೆ ಹೋದಾಗ. ಎಕ್ಸಾಂಪಲ್, ನಾವೇನ್ ಮಾಡ್ತೀವಿ ಅಂತಂತ ನಿಂಬೆ ಗಿಡ ಅಂತಂತಂದ್ರೆ ತುಂಬಾ ದೂರ ದೂರ ಬರ್ತದೆ. ಈಗ ಅವಾಗ ನಿಮ್ಗೆ 1 ಎಕರೆಗೆ ನಿಮ್ಗೆ ಆಲ್ಮೋಸ್ಟ್ 35,000-40,000 ರೂಪಾಯಿ ಅಂದಾಜಿಗೆ ಬರ್ತದೆ. ನೀವು ಏನಾದ್ರು ಫಿಲ್ಟರ್ ಜಾಸ್ತಿ ಹಾಕ್ಸ್ಕೋತೀನಿ, ಮೈನ್ ಪೈಪ್ ಜಾಸ್ತಿ ಹಾಕ್ಸ್ಕೋತೀನಿ, ಲ್ಯಾಟ್ರಲ್ಸ್ ಜಾಸ್ತಿ ಹಾಕ್ಸ್ಕೋತೀನಿ ಅಂತಂದ್ರೆ ಅಪ್ ಟು 50,000 ವರೆಗೂ ಬರ್ತದೆ. ಅದರಲ್ಲಿ ನಿಮ್ಗೆ 90% ಸಬ್ಸಿಡಿನ ನಿಮ್ಗೆ ಕೊಡ್ತಾರೆ. ಹೌದ್ರಿ? ನಮಸ್ಕಾರ ರೀ ಮಲ್ಲನಗೌಡ್ರೆ, ಥ್ಯಾಂಕ್ ಯು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ ಸೂಕ್ಷ್ಮ ನೀರಾವರಿ ಯೋಜನೆ. ಹೆಸರು ಹೇಳಿ ಸರ್, ಎಲ್ಲಿಂದ? ಹೇಳಿ ಕೇಳಿ ವೆಂಕಟೇಶ್ವರ. ಸರ್, ನಾವು ಮಾಡಿದ್ ಡ್ರಿಪ್ ಮಾಡಿದ್ರೆ ಕಬ್ಗೆ. ಈಗ ಮೊದ್ಲ ಸರಿ ತೋಟಗಾರಿಕೆ ಇಲಾಖೆಯಿಂದ ತರಕಾರಿಗೆ ಮಾಡಿಸಿದ್ರಿ. ಈಗ ತಿರ್ಗಾ ನೆಕ್ಸ್ಟ್ ಎಣ್ಣೆ ವರ್ಷಕ್ಕೆ ಕಬ್ಗೆ ಮಾಡ್ಸಿದೀವಿ. ಈಗ ನೀವ್ ಹೇಳ್ತಾರ ಏನಂದ್ರೆ ಇದು ಮಾಮೂಲಿ ಪಿ ಯು ಸಿ ಪೈಪ್ ಮತ್ತೆ ವಾಲ್ ರಿಂಚೂರಿ ಬೆಂಡು ಏರೋಲ್ ಎಲ್ಲ ಕೊಡ್ತಾರೆ ಅಂತ ಹೇಳ್ತಿದ್ರಿ. ಹೌದು. ಅವ್ರ ಏನ್ ಮಾಡ್ತಾರೆ ಅಂದ್ರೆ ಈಗ ಮಧ್ಯವರ್ತಿಗಳು ಮಾಮೂಲಿ ಇವರು ಕಂಟ್ರಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಎಕರೆಗೆ 4,000 ಕಟ್ಕೋತಾರೆ. ಎಕರೆ 4,000 ಅಂತಾರೆ? ಕಡ್ಕೋತಾರೆ. ಬರೀ ರಿಂಚೂರಿ ಫಿಲ್ಟರ್ ಮತ್ತೆ ನ್ಯಾಟ್ರಲ್ 3,000 ಮೀಟರ್ ಕೊಟ್ಬಿಟ್ಬಿಡ್ತಾರೆ. ಕೊಡ್ತಾರೆ. ಈಗ ಒಂದು ಏನಂತಂತಂದ್ರೆ ನಿಮಗೆ ನಿಮ್ಮ ಜಮೀನಿಗೆ ಬಂದು ಅವರು ಕಂಪನಿಯವರು ಮತ್ತೆ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ಅದನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಒಂದು ಎಸ್ಟಿಮೇಟ್ ಅನ್ನ ಕೊಡ್ತಾರೆ. ಆ ಎಸ್ಟಿಮೇಟ್ ನಲ್ಲಿ ಏನೇನೆಲ್ಲ ಐಟಮ್ನ ಹಾಕ್ತಿವಿ ಅಂತಕ್ಕಂಥದ್ದನ್ನ ನಿಮ್ಗೆ ತಿಳಿಸಿಕೊಟ್ಟಿರ್ತಾರೆ. ಅಷ್ಟು ಐಟಮ್ಗಳಿಗೆ ಮಾತ್ರ ತಗಲ್ತಕ್ಕಂತಹ 10% ದುಡ್ಡನ್ನ ಕಟ್ಸ್ಕೊತಾರೆ. ಸರ್, ಇಲ್ಲ ಇಲ್ಲ, ಆ ತರ ಏನ್ ಮಾಡಲಿಲ್ಲ. ಮಾಮೂಲಿ ಕೃಷಿ ಇಲಾಖೆಗೆ ಅದಕ್ಕಾಗುವಂತ ಕಬ್ಬು ಏನ್ ಬೇಕಾದ್ರೆ ತಗೊಂಡ್ರು. ಸಣ್ಣ ಹಿಡುವಳಿ ಪತ್ರ ಮತ್ತೆ ಕೊಳವೆ ಬಾವಿ ಪತ್ರ ಮತ್ತೆ ಇನ್ನೊಂದು ಯಾವ್ದಾದ್ರು ಅದೊಂದು ಕೊಡುವ ಆ ಪಾಸ್ಬುಕ್ ಜೆರಾಕ್ಸ್ ಫೋಟೋ ತಗೊಂಡ್ರು. ಕಟ್ಟಿಸ್ಕೊಂಡು ಒಂದ್ ವಾರ ಬಿಟ್ಕೊಟ್ಟೆ ಇದು ಮಾಮೂಲಿ ಇದು ನ್ಯಾಟ್ರಲ್ ಕೊಟ್ರು 3,000 ಮೀಟರ್ ಒಂದ್ ಎಕರೆಗೆ ಮತ್ತೆ ರಿಂಚೂರಿ ಮತ್ತೆ ಫಿಲ್ಟರ್ ಅಷ್ಟೇ ಬರ್ತಕ್ಕಂಥದ್ದು.

ನೀನೋ ಇದಿರಿಟು ತೋರುವಿ ವಿಶ್ವವೆಲ್ಲವೂ ನೀನೋ ಇದ ವೇಧಿಸಿರುವ ಚೇತನವೇ ನೀನೋ ಅದುವೇ ಶ್ರೀ ಗುರು ಸಿದ್ಧ ನಾವು ಬರುವೆ ನೀನೋ ಮಣಿಯೇ ನೀನು ಅದು ತೋರಿಲ್ಲ ಯಾಸಿ ದುಂಡ್ಮಣಿಯೇ